ರೂಪಕ ಯುಗಾದಿ ಕೃಷಿ ಸಮೃದ್ಧಿಗೆ ಹಾದಿ. ರಚನೆ ಡಾಕ್ಟರ್ ಕೆಆರ್ ರವೀಂದ್ರ. ಕೇಳಿ ರೂಪಕ ಯುಗಾದಿ ಕೃಷಿ ಸಮೃದ್ಧಿಗೆ ಹಾದಿ. ಕೃಷಿ ಬದುಕಿಗೆ ಹೊಸ ಆಯಾಮವನ್ನು ನೀಡುವ ದಿನ ಯುಗಾದಿಯ ಈ ದಿನ. ಹೊಸ ಹಾದಿಯಲ್ಲಿ ಕೃಷಿ ಬದುಕಿನಲ್ಲಿ ಭರವಸೆಯಿಂದ ನಿರೀಕ್ಷೆಯಿಂದ ಪ್ರಕೃತಿ ಮಾತೆಗೆ ವಂದಿಸಿ ಪರಿಸರವನ್ನೇ ನಂಬಿ ಸಂರಕ್ಷಣೆಯ ಜವಾಬ್ದಾರಿಯನ್ನು ಜೊತೆಯಲ್ಲಿ ಜೀವನದಲ್ಲಿ ಅಭಿವೃದ್ಧಿಯನ್ನು ಆಶಿಸಿ ಪ್ರತಿಯೊಂದು ಕೃಷಿ ಕುಟುಂಬವು ಸಂಭ್ರಮಿಸುವ ಸುದಿನ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ. ಹೊಸತು ಹೊಸತು ತರುತ್ತಿದೆ. ಹೊಸ ಯುಗದ ಆದಿ ಎಂದರೆ ಯುಗಾದಿ ಹಬ್ಬ. ಪ್ರಕೃತಿಯ ವಾರ್ಷಿಕ ಚಕ್ರದ ಮೊದಲ ದಿನವಾದ ಇದು ಒಂದರ್ಥದಲ್ಲಿ ಪ್ರಕೃತಿಯ ಹುಟ್ಟು ಹಬ್ಬ. ಪ್ರಕೃತಿ ಮಾತೆಯ ಎಲ್ಲ ಸೃಷ್ಟಿಗಳು ತಮ್ಮೆಲ್ಲ ಅನವಶ್ಯಕ ಹಳೆಯತನವನ್ನು ತೊಡೆದು ಹಾಕಿ ನವನಾವೀನ್ಯತೆಯನ್ನು ತುಂಬಿಕೊಂಡು ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರಸೊಗಸು ಎಂಬಂತೆ ಸಂಭ್ರಮಿಸಿ ಅವಳೊಡನೆ ಹೊಸ ವರುಷವನ್ನು ಎದುರಿಸಲು ಸನ್ನದ್ಧರಾಗುವ ದಿನ ಇದು. ಇದಕ್ಕೆ ದ್ಯೋತಕವಾಗಿ ಎಲ್ಲ ಋತುಗಳಲ್ಲೂ ಅತ್ಯಂತ ವರ್ಣರಂಜಿತ ಸುಂದರ ಹಾಗೂ ಋತುಗಳ ರಾಜ ವಸಂತನ ಆಗಮನ ಇಂದು. ಎಲ್ಲೆಡೆ ಹೊಸ ಚಿಗುರು, ಬಣ್ಣ ಬಣ್ಣದ ಹೂಗಳು, ಅರಳಿ ನಿಂತ ಸುಮಗಳ ಕಂಪು, ಅವುಗಳ ಸುತ್ತ ಹಾರುತ್ತಿರುವ ದುಂಬಿಗಳ ಝೇಂಕಾರ, ಹಕ್ಕಿಗಳ ಮಧುರ ನಿನಾದ, ಆಸ್ವಾದಿಸುವ ಮನಗಳಲ್ಲಿ ಹೊಸ ಚೈತನ್ಯ, ಒಲವು ಭರಿತ ಮಾರ್ದ್ರವತೆ, ಪ್ರೇಮಿಗಳ ಮಿಲನದ ಮಧುರ ಕಳ್ಳಾಟ, ಈ ರೀತಿಯ ಅದೆಷ್ಟು ಪರಿವರ್ತನೆ, ಅದೆಷ್ಟು ಹೊಸತನ, ಅದೆಷ್ಟೋ ಕವಿಗಳು ಹಾಡಿ ಬಣ್ಣಿಸಿದರೂ ಇನ್ನೂ ವರ್ಣನೆಗೆ ನಿಲುಕದ ಪ್ರಕೃತಿಯ ವೈವಿಧ್ಯಮಯ ಚಿತ್ತಾರ ಈ ವಸಂತ ಋತು. ವರುಷ ಬಂದಾಗ ಹೊಸ ಹರುಷ ತಂದಾಗ ಮನಸ್ಸೇ ನೀನನ್ನು ಬೇಕು ಬೇಕು ಬೇಕು ಬೇಕು ಕೈ ನೆನಪು ಬಂದಾಗ ಕಣ್ಣ ಮುಂದೆ ನಿಂತಾಗ ಮನಸ್ಸೇ ನೀನನ್ನು ಸಾಕು ಸಾಕು ಸಾಕು ಸಾಕು ಹೊಸ ವರುಷ ಬಂದಾಗ ಹೊಸ ಹರುಷ ತಂದಾಗ ಮನಸ್ಸೇ ಮತ್ತೆ ಪ್ರಕಾರ ಯುಗಾದಿಯು ಒಂದು ದೊಡ್ಡ ಸಂಪ್ರದಾಯ ಹಬ್ಬ. ಬಡವರು ಶ್ರೀಮಂತರು ಎಂಬ ಭೇದವಿಲ್ಲದೆ ಎಲ್ಲರೂ ಈ ಹಬ್ಬವನ್ನು ಆಚರಿಸುತ್ತಾರೆ. ದಕ್ಷಿಣ ಭಾರತದ ಮಹಾರಾಷ್ಟ್ರ, ಗೋವಾ, ಕೇರಳ, ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ ಹಾಗೂ ತಮಿಳುನಾಡು ರಾಜ್ಯಗಳಲ್ಲಿ ಈ ಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ. ಮರಾಠಿ ಹಾಗೂ ಕೊಂಕಣ ಭಾಗಗಳಲ್ಲಿ ಗುಡಿಪಾಡ್ವಾ ಎಂದು, ಕರ್ನಾಟಕದಲ್ಲಿ ಯುಗಾದಿ ಎಂದು, ಆಂಧ್ರಪ್ರದೇಶ ಹಾಗೂ ತೆಲಂಗಾಣಗಳಲ್ಲಿ ಉಗಾದಿ ಎಂದು ಆಚರಿಸಲಾಗುತ್ತದೆ. ತಮಿಳುನಾಡಿನಲ್ಲಿ ಈ ದಿನದ ಮರುದಿನ ತಮಿಳ್ ಉಗಾದಿ ಎಂದು ಆಚರಿಸಲಾಗುತ್ತದೆ. ಇದಲ್ಲದೆ ಸಿಂಧಿಗಳು ಈ ಹಬ್ಬವನ್ನು ಚಿಟಿಚಂಡ್ ಎಂದು, ಮಣಿಪುರಿಗಳು ಸಾಜಿಹು ನೋಂಗ್ಮಾ ಪನ್ಬಾ ಎಂದು ಆಚರಿಸುತ್ತಾರೆ. ಪಂಜಾಬ್ನ ಬೈಸಾಖಿ, ಅಸ್ಸಾಂನ ಬೊಹಾಗ್ ಬಿಹು, ಪಶ್ಚಿಮ ಬಂಗಾಳದ ಪೊಹೆಲ್ ಬೈಶಾಖ್, ಕೇರಳದ ವಿಶು ಇವು ಈ ಮಾಸದ ಹೊಸ ವರುಷದ ಹಬ್ಬಗಳು. ಬಾಲಿ ಮತ್ತು ಇಂಡೋನೇಷ್ಯಾ ರಾಷ್ಟ್ರಗಳ ಹಿಂದೂಗಳು ಈ ಹಬ್ಬವನ್ನು ನೇಪಿ ಎಂದು, ಥೈಲ್ಯಾಂಡ್ನಲ್ಲಿ ಸೋಕ್ರಾನ್ ಎಂದು ಆಚರಿಸುತ್ತಾರೆ. ಯುಗಾದಿ ಹಬ್ಬಕ್ಕೂ ಗ್ರಾಮೀಣ ಬದುಕಿಗೂ, ವಿಶೇಷವಾಗಿ ಕೃಷಿಗೂ ಅವಿನಾಭಾವ ಸಂಬಂಧವಿದೆ. ಮೂಲತಃ ಕೃಷಿ ಪ್ರಕೃತಿಯ ಅನುಕರಣೆಯಾಗಿದೆ. ಮಾನವ ಕುಲ ತನ್ನ ಆಹಾರ, ಬಟ್ಟೆ, ಉರುವಲು, ಮರಮುಟ್ಟು, ಔಷಧಿ, ಶ್ರಮ, ಮನರಂಜನೆ ಇತ್ಯಾದಿ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಪ್ರಕೃತಿಯಲ್ಲಿ ಸಹಜವಾಗಿ ಎಲ್ಲಿಯೋ ಬೆಳೆಯುತ್ತಿದ್ದ ಬೆಳೆಗಳ ಮರಗಿಡಗಳ ಬೀಜವನ್ನು ತಂದು, ಎಲ್ಲಿಯೋ ಹುಟ್ಟಿ ಕಾಡು ಮೇಡುಗಳಲ್ಲಿ ಅಲೆದಾಡುತ್ತಿದ್ದ ಪಶುಪ್ರಾಣಿಗಳನ್ನು ತಂದು, ತಮ್ಮದು ಎನಿಸಿಕೊಂಡ ಸೀಮಿತ ಅಂಕಣಗಳಲ್ಲಿ ಬಿತ್ತಿ ಸಾಕಿ ಬೆಳೆಸಿ ಪೋಷಿಸುವ ಪ್ರಕ್ರಿಯೆ ಕೃಷಿ. ಪ್ರಕೃತಿಯ ಹೊಸ ವರ್ಷದ ಆರಂಭದ ದಿನವಾದ ಯುಗಾದಿಯಂದು ಅದರ ಬದಲಾದ ಹೊಸತನದ ಸೊಬಗನ್ನು ಮಾನವ ಹಾಗೂ ಪ್ರಕೃತಿಯೊಡನೆ ಹಾಸುಹೊಕ್ಕಾಗಿರುವ ಕೃಷಿಕ ಸಂಭ್ರಮಿಸುವುದು ಸಹಜವೇ ಸರಿ. ಹಬ್ಬದ ಈ ದಿನ ಎಲ್ಲರೂ ಮನೆಯನ್ನು ಗುಡಿಸಿ ಸಾರಿಸಿ ಸ್ವಚ್ಛ ಮಾಡುತ್ತಾರೆ, ಎಣ್ಣೆ ಸ್ನಾನ ಮಾಡುತ್ತಾರೆ, ಸ್ನಾನದ ನೀರಿನಲ್ಲಿ ಬೇವಿನ ಎಲೆಗಳನ್ನು ಹಾಕಿ ಅದರಿಂದ ಎರೆದುಕೊಳ್ಳುತ್ತಾರೆ, ಊಟದೊಡನೆ ಬೆಲ್ಲ ಸಹಿತ ಬೇವು ಸೇವಿಸುವರು. ಬಾಳಿನಲ್ಲಿ ಸುಖ ದುಃಖಗಳು ಸಮಾನವೆಂದು ತಿಳಿದುಕೊಳ್ಳುವುದೇ ಬೇವು ಬೆಲ್ಲ ಸೇವಿಸುವುದರ ತಾತ್ಪರ್ಯ. ಒಕ್ಕಲಿಗನ ಮನೆಯಲ್ಲಿ ಅಂದು ಎಲ್ಲವೂ ಹೊಸದೇ ಕಾಣುವುದು. ಹೊಸ ಉಡುಗೊರೆ, ಹೊಸ ಊಟ ಮೊದಲಾದ ಆದರಾತಿಥ್ಯಗಳು ಅಂದು ಅವನ ಮನೆಯಲ್ಲಿ. ಎತ್ತಿಗೆ ಹೊಸ ಬಾಸಿಂಗ, ಹಣೆಕಟ್ಟು, ಮಗಡ ಅಥವಾ ಮಗುಡ, ಸರು ಹಗ್ಗಗಳ ಸಂಭ್ರಮ ಅಂದು. ಹೊಸ ಮುಹೂರ್ತದಲ್ಲಿ ಉಳುವುದಕ್ಕೆ ಅಂದೇ ಭೂಮಿಯ ಮಜಲು ಮಾಡುವನು. ಅಂದೇ ಅವನಿಗೆ ಹೊಸ ಮಳೆಗಳೂ ಕೂಡುವುವು. ಹೀಗಾಗಿ ಅವನಿಗೆ ಸುತ್ತಲೂ ಜಗತ್ತೇ ಹೊಸದಾಗಿ ಕಾಣುವುದು. ಹೆಣ್ಣು ಮಕ್ಕಳು ಹೊಸ ವರುಷ ಹೊಸ ಆರತಿಯನ್ನೆತ್ತುವರು. ಮನೆಗೆ ಗುಡಿಯನ್ನಿಟ್ಟು ತೋರಣ ಕಟ್ಟುವರು. ಹೊಸತನವು ನಾಡ ಮೂಲೆ ಮೂಲೆಗೆ ಹರಿದು ಬರುವಂತೆ ಭಾಸವಾಗುವುದು. ಹಳ್ಳಿಗರ ಹೊಸ ಹುರುಪು ಮೋಜು ಮಜಲುಗಳನ್ನು ಮಾಡಿಸಲು ಎಲ್ಲರೂ ಹಾಡಿ ಕುಣಿದು ತಣಿಯುವರು. ಈ ಹಬ್ಬದಲ್ಲಿ ಮಲೆನಾಡಿನೊಳಗೆ ಎತ್ತುಗಳನ್ನು ಸಿಂಗರಿಸಿ ಬಲು ಸಡಗರದಿಂದ ಮೆರೆಸುತ್ತಾರೆ. ಹಲ ಕೆಲವು ಭಾಗಗಳಲ್ಲಿ ಎತ್ತುಗಳ ಶಕ್ತಿ ಪ್ರದರ್ಶನವೂ ನಡೆಯುವುದು. ಜನರು ಕುಸ್ತಿ, ಕಸರತ್ತು ಮೊದಲಾದವುಗಳಲ್ಲಿ ತಮ್ಮ ಹೊಸತನವನ್ನು ಹೊಮ್ಮಿಸುವರು. ಯುಗಾದಿ ಹೊಸ ವರ್ಷದ ಕೃಷಿ ಕಾಯಕದ ಆರಂಭಕ್ಕೆ ನಾಂದಿ ಹಾಡುವ ದಿನವೂ ಹೌದು. ಹಿಂದಿನ ವರ್ಷದ ಫಸಲನ್ನು ಒಕ್ಕಿ ಸಂಭ್ರಮಿಸುತ್ತಾ ವಿಶ್ರಮಿಸುತ್ತಿದ್ದ ರೈತ ಹಾಗೂ ಆತನ ಕೃಷಿ ಒಡನಾಡಿಗಳಾದ ಎತ್ತುಗಳಿಗೆ ಅವರು ತಮ್ಮ ವಿಶ್ರಾಂತಿಯ ದಿನಗಳಿಂದ ಹೊರಬಂದು ಮುಂದಿನ ಹಂಗಾಮಿನ ಕೃಷಿಗೆ ಸಿದ್ಧತೆ ಆರಂಭಿಸುವ ದಿನ. ಈ ದಿಶೆಯಲ್ಲಿ ಹಲವು ವಿಶಿಷ್ಟ ಆಚರಣೆಗಳು ಸಂಪ್ರದಾಯಗತವಾಗಿ ರೂಢಿಯಲ್ಲಿವೆ. ತಮ್ಮ ಕೃಷಿ ಸಂಗಾತಿಗಳಾದ ಎತ್ತುಗಳಿಗೆ ಅಂದರೆ ಬಸವನಿಗೆ ಗೌರವ ಸಲ್ಲಿಸಿ ಅವುಗಳನ್ನು ಮುಂದಿನ ಕಠಿಣ ಕಾರ್ಯಗಳಿಗೆ ಮಾನಸಿಕವಾಗಿ ತಯಾರು ಮಾಡುವುದು ಎಲ್ಲೆಡೆ ಕಂಡುಬರುವ ಒಂದು ಆಚರಣೆ. ಆಂಧ್ರಪ್ರದೇಶದ ಕೊತ್ತಗುಡ ಭಾಗದ ಆದಿವಾಸಿಗಳು ತಮ್ಮ ಎತ್ತುಗಳಿಗೆ ಪೂಜೆ ಆದರಾತಿಥ್ಯ ಸಲ್ಲಿಸಿ ನೊಗ ಹೂಡುತ್ತಾ ಅವುಗಳ ಕಿವಿಯಲ್ಲಿ ಇಂದಿನಿಂದ ನಾವು ಭೂಮಿಯಲ್ಲಿ ದುಡಿಯಲಾರಂಭಿಸಬೇಕಾಗಿದೆ, ಅದಕ್ಕಾಗಿ ಒಂದು ಸಾಲು ನೇಗಿಲು ಹೊಡೆಯೋಣ ಎಂದು ಉಸುರುತ್ತಾ ನೇಗಿಲು ಹೂಡಿ ಸಾಂಕೇತಿಕವಾಗಿ ತಮ್ಮ ಜಮೀನಿನಲ್ಲಿ ಒಂದೆರಡು ನೇಗಿಲ ಸಾಲುಗಳನ್ನು ತೆರೆಯುವ ರೂಢಿಯಿದೆ. ಪ್ರಾತಃಕಾಲದಲ್ಲಿ ಎತ್ತುಗಳಿಗೆ ಸ್ನಾನ ಮಾಡಿಸಿ ಅವುಗಳನ್ನು ಹೂವು ಮತ್ತು ಕನ್ನಡಿ ವಸ್ತ್ರಗಳಿಂದ ಸಿಂಗರಿಸಿ ಅವುಗಳನ್ನು ಪೂಜಿಸಿ ಕಡಲೆ, ಗುಗ್ಗರಿ, ಹೂರ್ಣದ ಹೋಳಿಗೆ ಹಾಗೂ ಅನ್ನದ ನೈವೇದ್ಯವನ್ನು ಸಮರ್ಪಿಸಿ ಆನಂತರ ಅವುಗಳಿಂದ ಮುಂದಿನ 5 ದಿನ ಸತತವಾಗಿ ಸಾಂಕೇತಿಕ ಉಳುಮೆ ಮಾಡಿಸಲಾಗುತ್ತದೆ. ಉತ್ತರ ಕರ್ನಾಟಕದ ಬೆಳುವಲ ನಾಡಿನಲ್ಲಿ ಸಹ ಈ ರೀತಿಯ ಸಾಂಕೇತಿಕ ಉಳುಮೆ ಪ್ರಚಲಿತವಿದೆ. ಇದನ್ನು ಗಳೆ ಹೊಡೆಯುವುದು ಎನ್ನುತ್ತಾರೆ. ಜೀವಕಿದು ಹೂವ ಕಳೆ ಹಳೆಯ ಕೊಳೆಯ ತೊಳೆಯ ಬಂತ ಬಂತು ರಂಗಿನ ಯುಗಾದಿ. ಎಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬೋ ಪ್ರೀತಿ ಹಬ್ಬ. ದೊರಕಾಯ್ತು ದೊರಕಿದ್ದೆಲ್ಲ ಬರವಾಯ್ತು, ಹೊಸತು ಹಾದಿ ತೋರಿ ಬಾಳ ಗೀತೆಯಾಯ್ತು, ಹೃದಯ ಕುಣಿವ ನವಿಲಾಯ್ತು, ಮನೆಯ ತುಂಬ ನಳಿವಾಯ್ತು ಎಂದು ಹೀಗೆ ಇರಲಿ ಗಾಳಿ ಗಂಧ ಕೋರಿತು. ಇನ್ನೆಲ್ಲ ಶುಭ ಶಕುನ ಅನುದಿನವು ಸನ್ಮಾನ, ಇನ್ನೆಲ್ಲ ಶುಭ ಶಕುನ ಅನುದಿನವು ಸನ್ಮಾನ, ತಂದಿತು ಯುಗಾದಿ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ಭವಿಷ್ಯ ಹೇಳುವ ಜಾಗಾರ ಮೊಳಕೆ ಹೊಸಕೋಟೆ ಹಾಗೂ ಕನಕಪುರ ತಾಲ್ಲೂಕುಗಳ ಹಲವು ಭಾಗಗಳಲ್ಲಿ ಪ್ರಚಲಿತವಿರುವ ವಿಶಿಷ್ಟ ಆಚರಣೆ. ಯುಗಾದಿ ಹಬ್ಬದ ದಿನದ 9 ದಿನಗಳ ಮುನ್ನ ರೈತರು ಬಿದಿರಿನ ಬುಟ್ಟಿಗಳಲ್ಲಿ ಮಣ್ಣು ಹಾಗೂ ಹಸುವಿನ ಸಗಣಿಯ ಮಿಶ್ರಣವನ್ನು ತುಂಬಿಸಿ ಅದರಲ್ಲಿ ಮುಂದಿನ ಮುಂಗಾರಿನಲ್ಲಿ ಬಿತ್ತಲಾಗುವ 9 ಬಗೆಯ ಅಂದರೆ ನವಧಾನ್ಯಗಳನ್ನು ಬಿತ್ತುತ್ತಾರೆ. ಇದಕ್ಕೆ ಜಾಗಾರ ಎಂದು ಕರೆಯುತ್ತಾರೆ. 9 ದಿನಗಳ ಕಾಲ ಪ್ರತಿದಿನ ನೀರೆರೆದು ಪೋಷಿಸಲಾಗುತ್ತದೆ. ಹಬ್ಬದ ದಿನ ಎಲ್ಲಾ ಜಾಗಾರಗಳನ್ನು ಒಂದು ಜಾಗಕ್ಕೆ ತರಲಾಗುತ್ತದೆ. ಅಲ್ಲಿ ಊರಿನ ಹಿರಿಯರು ಪ್ರತಿಯೊಂದು ಜಾಗಾರವನ್ನು ಪರೀಕ್ಷಿಸುತ್ತಾರೆ. ಮೊಳಕೆಗಳ ಪ್ರಮಾಣ ಹಾಗೂ ಗುಣಮಟ್ಟದ ಆಧಾರದ ಮೇಲೆ ಮುಂದಿನ ಹಂಗಾಮಿನಲ್ಲಿ ಯಾವ ಬೆಳೆ ಎಷ್ಟೆಷ್ಟು ಬರುತ್ತದೆ ಎಂದು ಲೆಕ್ಕ ಹಾಕಲಾಗುತ್ತದೆ. ಯಾವ ಮೊಳಕೆ ಹುಲುಸಾಗಿ ಬಂದಿರುತ್ತದೆಯೋ ಆ ಬೆಳೆಯನ್ನು ಹೆಚ್ಚಾಗಿ ಬೆಳೆಯಲು ನಿರ್ಧರಿಸಲಾಗುತ್ತದೆ. ಆನಂತರ ಈ ಜಾಗಾರಗಳನ್ನು ನೀರಿನ ಸೆಲೆಗೆ ಬಿಡುತ್ತಾರೆ. ಕಳೆದ ಹಂಗಾಮುಗಳಲ್ಲಿ ಒಕ್ಕಣೆ ಮಾಡಿ ಬೀಜಕ್ಕಾಗಿ ಸಂಗ್ರಹಿಸಿಟ್ಟಿರುವ ಧಾನ್ಯಗಳನ್ನು ಪರೀಕ್ಷಿಸಿ ಮೊಳಕೆ ಖಚಿತಪಡಿಸಿಕೊಳ್ಳುವಲ್ಲಿ ಸಹ ಈ ಪದ್ಧತಿ ನೆರವಾಗುತ್ತದೆ. ಉತ್ತರ ಕರ್ನಾಟಕದಲ್ಲಿ ಚೈತ್ರದ ಗೌರಿ ಪೂಜೆಗೆ ವಿಶೇಷ ಮನ್ನಣೆ ಇದೆ. ಚೈತ್ರ ಶುದ್ಧ ತೃತೀಯದಂದು ಗೌರಿಯ ಪ್ರತಿಮೆಯನ್ನು ಸ್ಥಾಪಿಸಲಾಗುತ್ತದೆ. ಆ ಸಂದರ್ಭದಲ್ಲಿ ಸಗಣಿ ಬಟ್ಟಲುಗಳಲ್ಲಿ ಅಥವಾ ಇತರ ಬಟ್ಟಲುಗಳಲ್ಲಿ ಕೆಮ್ಮಣ್ಣು ತುಂಬಿ ಅದರಲ್ಲಿ ಕಳೆದ ಹಂಗಾಮುಗಳಲ್ಲಿ ಸಂಗ್ರಹಿಸಿಟ್ಟಿರುವ ಬೇರೆ ಬೇರೆ ಧಾನ್ಯಗಳನ್ನು ಬಿತ್ತಿ ದೇವಿಯ ಮುಂದೆ ಇಡಲಾಗುತ್ತದೆ. 1 ತಿಂಗಳ ಕಾಲ ಪ್ರತಿಷ್ಠಾಪಿಸಲಾಗುವ ದೇವಿಯ ಎದುರು ಬಹುಶಃ 2 ಬಾರಿ ಈ ಬೀಜದ ಬಟ್ಟಲುಗಳನ್ನು ಇಡಬೇಕಾಗುತ್ತದೆ. ಈ ಬಟ್ಟಲುಗಳಲ್ಲಿನ ಮೊಳಕೆಯ ಪ್ರಮಾಣ ಹಾಗೂ ಗುಣಮಟ್ಟದ ಆಧಾರದ ಮೇಲೆ ಬೀಜಗಳನ್ನು ಆಯ್ಕೆ ಮಾಡುವಲ್ಲಿ ಈ ವಿಧಾನ ಸಹಕಾರಿಯಾಗಿದೆ. ದಕ್ಷಿಣ ಕರ್ನಾಟಕದ ಹಳ್ಳಿಗಳಲ್ಲಿ ಈ ಹಬ್ಬವನ್ನು 3 ದಿನ ಆಚರಿಸಲಾಗುತ್ತದೆ. ಮೊದಲ ದಿನ ಮುಸುರೆ ಹಬ್ಬ. ಈ ದಿನ ಮನೆಯ ಪಾತ್ರೆ ಪಗಡ ತೊಳೆದು ಗೋಡೆ ಮಾಡುಗಳನ್ನು ಸಂದುಗೊಂದುಗಳನ್ನು ಸಾರಿಸಿ ಗುಡಿಸಿ ಸ್ವಚ್ಛಗೊಳಿಸಲಾಗುತ್ತದೆ. ಕಟ್ಟಿಗೆಯಿಂದ ಮಾಡಿದ ಕೊಟ್ಟಿಗೆಗಳನ್ನು ತೆಗೆದು ಹೊಸ ಕೊಟ್ಟಿಗೆ ಕಟ್ಟಲಾಗುತ್ತದೆ. ಹಳೆಯ ವಸ್ತುಗಳನ್ನು ಸುಟ್ಟು ಹಾಕುವ ರೂಢಿಯೂ ಇದೆ. ಈ ಕಾಲದಲ್ಲಿ ಅನೇಕ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಇದ್ದು ಅವುಗಳ ವಿರುದ್ಧ ಸೋಂಕು ನಿವಾರಣಾ ಕ್ರಮವಾಗಿ ಈ ಸಂಪ್ರದಾಯ. ಎರಡನೆಯ ದಿನ ಹಬ್ಬ, ಹೊಸ ಉಡುಪು, ಸಿಹಿ ತಿನಿಸು, ವಿಶೇಷವಾಗಿ ಹೋಳಿಗೆ, ಇದು ಶಕ್ತಿವರ್ಧಕ. ಮೂರನೆಯ ದಿನ ಹೊಸ ತೊಡಕು, ಅಂದು ಮಾಂಸದೂಟ, ರೋಗ ನಿರೋಧಕ ಶಕ್ತಿಗಾಗಿ. ಕೆಲವು ಪಂಗಡಗಳಲ್ಲಿ ಸಾಂಕೇತಿಕವಾಗಿ ಬೇಟೆಗೆ ಹೋಗುವುದೂ ಉಂಟು. ಮಳೆ, ಬೆಳೆ, ರೋಗ, ಕೀಟಗಳೊಡನೆ ವರ್ಷವಿಡೀ ಜೂಜಾಡುವ ಕೃಷಿಕರಿಗೆ ಹಾಗೂ ಗ್ರಾಮಗಳ ಯುವಜನರಿಗೆ ಮೂರೆಲೆ ಆಟ ಅಥವಾ ಪಚ್ಚಿ ಆಟದ ಗಮ್ಮತ್ತು. ಇದು ಮಂಡ್ಯ ಜಿಲ್ಲೆಯ ಒಂದು ವಿಶಿಷ್ಟ ಆಚರಣೆ. ಅಂದು ಜಾತಿ, ಮತ, ಲಿಂಗ ಭೇದವಿಲ್ಲದೆ ಹಿರಿಯರಿಂದ ಅಥವಾ ಮತ್ತಿತರರಿಂದ ಯಾವುದೇ ನಿರ್ಬಂಧವಿಲ್ಲದೆ ಮೂರು ದಿನ ನಿರಾತಂಕವಾಗಿ ಜೂಜಿನ ಮೋಜು. ಕನ್ನಡ ಜಾನಪದ ಸಾಹಿತ್ಯದಲ್ಲಿ ಯುಗಾದಿಯನ್ನು ಕುರಿತು ಅನೇಕ ಲಾವಣಿಗಳಿವೆ. ಒಕ್ಕಲಿಗನು ಸುಗ್ಗಿಯಲ್ಲಿ ಯುಗಾದಿಯನ್ನು ಹಾಡಿದ್ದಾನೆ. ಉತ್ತರ ಕರ್ನಾಟಕದಲ್ಲಿ ಹಿಂಗಾರು ಸುಗ್ಗಿಯು ಯುಗಾದಿಯ ಸಮಯದಲ್ಲಿ ನಡೆಯುತ್ತಿರುತ್ತದೆ. ಹೆಣ್ಣು ಮಕ್ಕಳು ಸೋ ಎಂದು ಹಾಡಿದ್ದಾರೆ. ಅವರ ಹಾಡುಗಳಲ್ಲಿ ಯುಗಾದಿಯ ಚಿತ್ರವು ಪರಿಪೂರ್ಣವಾಗಿ ಮೂಡಿದೆ. ಬೆಳುವಲದ ಒಕ್ಕಲಿಗನು ಹಂತಿಯಲ್ಲಿ ಹಾಡುವ ಹಾಡು ಹೀಗಿದೆ. ಬೆಳುವಲದ ಮಡಿಲಲ್ಲಿ ಮಡಿಲಲ್ಲಿ ಬಿದ್ದಾಗ ಬೆಳುವಲದ ಮಡಿಲಲ್ಲಿ ಬೆವರ ಹನಿ ಬಿದ್ದಾಗ ಬೆಳುವಲದ ಮಡಿಲಲ್ಲಿ ಬೆವರ ಹನಿ ಬಿದ್ದಾಗ ಒಂದೊಂದು ಬೆವರ ಹನಿ ಮುಟ್ಟಾಯ್ತದು ರಾಗಿಯ ಜ್ವಾಳದ ಚೆನೆಯಾಯ್ತದು ಒಂದೊಂದು ಬೆವರ ಹನಿ ಮುಟ್ಟಾಯ್ತದು ಎಲ್ಲರ ಅನ್ನದ ತುತ್ತಾಯ್ತದು ಬೆಳುವಲದ ಮಡಿಲಲ್ಲಿ ಬಿದ್ದಾಗ ದುಡಿಮೇಲಿ ಯಾವತ್ತು ಇಡಬೇಕು ಭಕ್ತಿ ಬಡತನವ ಓದೋಕೆ ಅದು ಒಂದೇ ಯುಕ್ತಿ ದುಡಿಯೋರೆ ನಾಡಿನ ನಾವು ಕಂಡ ಕನಸೆಲ್ಲ ನನಸಾಯ್ತದೋ ಬೆಳುವಲದ ಮಡಿಲಲ್ಲಿ ಚವರ ಹನಿ ಬಿದ್ದಾಗ ಬೆಳುವಲದ ಮಡಿಲಲ್ಲಿ ಬೆವರ ಹನಿ ಬಿದ್ದಾಗ ಒಂದೊಂದು ಬೆವರ ಹನಿ ಮುಟ್ಟಾಯ್ತದು ಶಾಲೆಯ ಜ್ವಾಳದ ತೆನೆಯಾಯ್ತದು ಒಂದೊಂದು ಬೆವರ ಹನಿ ಮುಟ್ಟಾಯ್ತದು ಎಲ್ಲರ ಅನ್ನದ. ಬೆಳವಲವು ಫಲವತ್ತಾದ ದೊಡ್ಡ ಎರೆಬಯಲು. ದೊಡ್ಡ ಬೆಳಸನ್ನೊಕ್ಕುವ ಬೆಳುವಲದವರು ಈ ಹಬ್ಬವನ್ನು ಬಲು ಸಡಗರದಿಂದ ಮೊದಲಿನಿಂದಲೂ ಮಾಡುತ್ತಾ ಬಂದಿರುವರೆಂದು ಈ ಪದ್ಯಗಳಿಂದ ವಿಷದವಾಗುತ್ತದೆ. ಇಲ್ಲಿ ಬರುವ ಬೆಳುವಲದ ಚಿತ್ರವು ಬಲು ಯಥಾರ್ಥವಾಗಿದೆ. ಬೆಳುವಲವು ಉಡುಗೊರೆಯ ನಾಡು ಅಹುದು. ಬಿಳಿ ಛಾಯದ ಉಡುಪಿನೊಡನೆ ಜರದ ರುಮಾಲು ಸುತ್ತಿದ ಬೆಳುವಲದ ಕೆಂಚ ಅಥವಾ ಚೆಲುವ ನಿಲ್ಲವೆಂದರೆ ಅತಿಶಯೋಕ್ತಿಯಾಗದು. ಹೊಸತನವು ಬೆಳುವಲದಲ್ಲಿ ಯಾವಾಗಲೂ ದೇವರಿಗೆ ಮೀಸಲು. ಬೆಳುವಲದ ಭಕ್ತಿ ಬಸವಣ್ಣನ ಮೇಲೆ ವಿಶೇಷವಾಗಿದೆ. ಬೆಳುವಲದ ಬಸವಣ್ಣನ ಜಾತ್ರೆಗಳಲ್ಲಿ ಎತ್ತುಗಳನ್ನು ಮೆರೆಸಿ ಉತ್ಸವ ಮಾಡಿ ಹೊಸ ದೀಪ ಬೆಳಗುವರು. ಬೇಸಿಗೆಯಲ್ಲಿ ಅಂಬಲಿಯ ದಾನವು ದೊಡ್ಡದೆಂದು ಬೆಳುವಲದವರ ಭಾವನೆ. ಅಂಬಲಿಯಾಗಬೇಕಾದರೆ ಎಂಬಲಿ ಅಂದರೆ ಹುಳಿ ಮಜ್ಜಿಗೆ ಬೇಕು. ಅದು ಹಾಲಿಗೆ ಮಜ್ಜಿಗೆಯ ಹೆಪ್ಪು ಇದ್ದಂತೆ. ಬೆಳುವಲದ ದೊಡ್ಡ ರೈತರ ಮನೆಯಲ್ಲಿ ಅಂಬಲಿ ಹಾಗೂ ಎಂಬಲಿಯ ದಾನವು ಈಗಲೂ ಕಂಡುಬರುವುದು. ಆ ಒಕ್ಕಲಿಗರ ಅಡುಗೆ ಮನೆಯಲ್ಲಿ ಒಂದು ಕಡೆ ದೊಡ್ಡ ಅಂಬಲಿ ಗಡಿಗೆಯು ಕುದಿಯುತ್ತಿದ್ದರೆ ಇನ್ನೊಂದೆಡೆ ದೊಡ್ಡ ಎಂಬಲಿ ಗಡಿಗೆಯು ಎಲ್ಲ ಸಾಮಗ್ರಿಗಳೊಡನೆ ಸಜ್ಜಾಗಿರುವುದು. ಬೇಸಿಗೆಯ ಬಿಸಿಲಿನಲ್ಲಿ ನಡೆದು ಬಾಯಾರಿ ಬಂದವನು ಮಾತ್ರ ಅಂಬಲಿಯ ಹಿತವನ್ನು ಹೇಳಬಲ್ಲ. ಅಂಬಲಿಯು ಒಕ್ಕಲಿಗನ ಮನೆಯಲ್ಲಿ ತಪ್ಪಲಾರದು. ಪ್ರಪಾದಾನ ಯುಗಾದಿಯ ಹಬ್ಬದಂದು ಮಾಡಲಾಗುವ ಅತ್ಯಂತ ಪುಣ್ಯಕರ ಕಾರ್ಯ. ಪ್ರಾಣಿ ಪಕ್ಷಿ ಮೊದಲಾದ ಎಲ್ಲ ಜೀವರಿಗೂ ನೀರಿನ ವ್ಯವಸ್ಥೆ ಮಾಡುವುದೇ, ಅಂದರೆ ಅರವಟ್ಟಿಗೆಗಳನ್ನು ಕಟ್ಟಿಸುವುದೇ ಈ ಹಬ್ಬದ ಆಚರಣೆಯ ಹಿಂದಿನ ಮಹತ್ವ. ಇಂದು ಉದಕ ಕುಂಭದಾನಕ್ಕೆ ವಿಶೇಷ ಫಲ. ಪಂಚಾಂಗ ಶ್ರವಣ ಯುಗಾದಿ ಹಬ್ಬದ ಅವಿಭಾಜ್ಯ ಅಂಗ. ವರ್ಷದ ಭವಿಷ್ಯ ಫಲಾಫಲಗಳನ್ನು ಅರಿಯುವುದರ ಜೊತೆಗೆ ವಿಶೇಷವಾಗಿ ಕೃಷಿಕರಿಗೆ ವರ್ಷದ ಮಳೆ ಬೆಳೆಗಳ ಪೂರ್ವ ಮುನ್ಸೂಚನೆ ಈ ಆಚರಣೆಯ ಉದ್ದೇಶ. ಆಶ್ಚರ್ಯಕರವೋ ಎಂಬಂತೆ ಹಬ್ಬದ ದಿನದಂದು ಯುವ ಚಂದ್ರ ದರ್ಶನ. ಈ ನಿಟ್ಟಿನಲ್ಲಿ ತುಮಕೂರು, ಚಿತ್ರದುರ್ಗ ಹಾಗೂ ಕನಕಪುರ ತಾಲೂಕುಗಳಲ್ಲಿ ಒಂದು ವಿಶಿಷ್ಟ ಆಚರಣೆಯಾಗಿದೆ. ಸಂಜೆಯ ವೇಳೆ ಜನರು ಚಂದ್ರನನ್ನು ನೋಡುತ್ತಾರೆ. ಚಂದ್ರನ ಮೇಲುತುದಿ ಗೋಚರವಾದರೆ ಫಸಲು ಉತ್ತಮ ಎಂದು, ಕೆಳತುದಿ ಗೋಚರವಾದರೆ ಫಸಲು ಸುಮಾರು ಎಂದು ಪ್ರತೀತಿ. ಕನಕಪುರ ತಾಲೂಕಿನ ಗ್ರಾಮಗಳ ಜನರು ಈ ತುದಿಗಳನ್ನು ಬಂಗಾರದ ಕೊಂಬು ಹಾಗೂ ಅಕ್ಕಿಯ ಕೊಂಬು ಎಂದು ಕರೆಯುತ್ತಾರೆ. ಯಾವ ಕೊಂಬು ಗೋಚರವಾಗುತ್ತದೋ ಆ ವಸ್ತು ಆ ವರ್ಷ ತುಟ್ಟಿಯಾಗುತ್ತದೆ ಎಂಬುದು ಅವರ ನಂಬಿಕೆ. ಸುಖ ದುಃಖಗಳನ್ನು ಸಮನಾಗಿ ಸ್ವೀಕರಿಸೋಣ ಎಂಬುದರ ದ್ಯೋತಕವಾಗಿ ಬೇವು ಬೆಲ್ಲ ಸೇವನೆಯಲ್ಲದೆ ದಕ್ಷಿಣ ಭಾರತದಲ್ಲಿ ಅಂದು ತಯಾರಿಸಲಾಗುವ ಖಾದ್ಯಗಳಲ್ಲಿ ಉಗಾದಿ ಪಚಡಿ ಸಹ ಒಂದು. ಸಿಹಿ, ಹುಳಿ ಹಾಗೂ ಒಗರು ರುಚಿಗಳು ಮಿಳಿತವಾದ ಈ ಚಟ್ನಿ ತರಹದ ಖಾದ್ಯವನ್ನು ಹುಣಸೆರಾಡಿ, ಬೇವಿನ ಹೂವು, ಸಿಹಿ ಬೆಲ್ಲ, ಉಪ್ಪು ಹಾಗೂ ಹಲವೊಮ್ಮೆ ಮಾವಿನಕಾಯಿಗಳಿಂದ ತಯಾರಿಸಲಾಗುತ್ತದೆ. ಈ ಖಾದ್ಯ ಜೀವನದ ಕ್ಲಿಷ್ಟತೆಯ ದ್ಯೋತಕವಾಗಿದ್ದು ಈ ಎಲ್ಲಾ ಸವಾಲುಗಳನ್ನು ಎದುರಿಸಲು ನಾವು ಸನ್ನದ್ಧರಾಗೋಣ ಎಂಬುದೇ ಇದರ ಸೇವನೆಯ ಹಿಂದಿರುವ ಸಂಕೇತ. ಹೊಸ ಯುಗಾದಿಗೆ ಹೊಸ ವಸಂತದ ಹೊಸತು ಹಾಡಿನ ತೋರಣ. ಹೊಸ ಯುಗಾದಿಗೆ ಹೊಸ ವಸಂತದ ಹೊಸತು ಹಾಡಿನ ತೋರಣ. ಕದಡಿ ಹೋಗಿ ಬಾಣಕೋಳದಲ್ಲಿ ಕದಡಿ ಹೋಗಿ ಬಾಣಕೋಳದಲ್ಲಿ ಮನುಷ್ಯನಿಗೆ ಹೊಸ ಯುಗಾದಿಗೆ ಹೊಸ ಮರದ ಮೈಯಲ್ಲಿ ಉಕ್ಕಿ ಹರಿ ಸಂತದ ಹೊಸತು ಹಾಡಿನ ತೋರಣ ಹೊಸ ಯುಗಾದಿಗೆ ಹೊಸ ವಸಂತದ ಹೊಸತು ಹಾಡಿನ ತೋರಣ ಕದಡಿ ಹೋಗಿಯ ಪಾಡಕೊಳ್ಳಲಿ ಕದಡಿ ಹೋಗಿಯ ಪಾಡಕೊಳ್ಳಲಿ ಹರುಷದಲ್ಲಿ ಗಡಲಿಂಗಣ ಹೊಸ ಯುಗಾದಿಗೆ ಹೊಸ ವಸಂತದ ಹೊಸತು ಹಾಡಿನ ಇಂದು ವಸಂತ ಋತುವಿನ ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದ್ ಅಥವಾ ಪಾಡ್ಯತಿಥಿ ಶಾಲಿವಾಹನ ಶಕೆಯ ಚಾಂದ್ರಮಾನದ ಶೋಭಾಕೃತ್ ಸಂವತ್ಸರದ ಆರಂಭದ ದಿನ. ಹೊಸ ವರುಷ ನಮಗೆಲ್ಲ ಹೊಸ ಹರುಷ, ಹೊಸ ಚೇತನ ಹಾಗೂ ಹೊಸ ಹುಮ್ಮಸ್ಸನ್ನು, ಆಯುರಾರೋಗ್ಯ ಸಂಪತ್ತು ಹಾಗೂ ಸಂತೃಪ್ತಿಯನ್ನು ತಂದುಕೊಡಲಿ ಎಂಬ ಹಾರೈಕೆ ನಮ್ಮದು. ಈ ಯುಗಾದಿ ಕೃಷಿ ಸಮೃದ್ಧಿಗೆ ಹೊಸ ಹಾದಿಯನ್ನು ತೋರಲಿ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹರುಷ ಬಂದು ಹೊಸದು ಜನ್ಮ, ಹರುಷ ಬಂದು ಹೊಸದು ನೆಲೆಯುವ ಅಖಿಲ ಜೀವಜಾತಕ್ಕೆ, ಒಂದೇ ಒಂದು ಜನ್ಮದಲ್ಲಿ ಒಂದೇ ಬಾಯ ಒಂದೇ ಹರೆಯ ನಮಗದಷ್ಟೇ ತಪ್ಪು. ಯುಗಾದಿ ಕೃಷಿ ಸಮೃದ್ಧಿಗೆ ಹಾದಿ ರೂಪಕ ಕೇಳಿದಿರಿ. ರಚನೆ ಡಾಕ್ಟರ್ ಕೆ ಆರ್ ರವೀಂದ್ರ. ಸಂಕಲನ ಹಾಗೂ ನಿರೂಪಣೆ ಆರ್ ಲೋಕೇಶ್ವರಿ, ಸಹ ನಿರೂಪಣೆ ಎಸ್ ಲಕ್ಷ್ಮೀನಾರಾಯಣ, ನಿರ್ಮಾಣ ಎಸ್ ಸುಬ್ರಹ್ಮಣ್ಯ. ಇದುವರೆಗೆ ಯುಗಾದಿ ಹಬ್ಬದ ಪ್ರಯುಕ್ತ ವಿಶೇಷ ರೂಪಕ ಯುಗಾದಿ ಕೃಷಿ ಸಮೃದ್ಧಿಯ ಹಾದಿ ಕಾರ್ಯಕ್ರಮ ಕೇಳಿದಿರಿ. ರೈತ ಸ್ನೇಹಿತರೆ, ಈಗ ಕೆಎಸ್ ಸುರೇಖ ಹಾಗೂ ಅಪ್ಪಗೆರೆ ತಿಮ್ಮರಾಜು ಹಾಡಿರುವ ಜನಪದ ಗೀತೆಯೊಂದನ್ನು ಆಲಿಸೋಣ.